ನರೇಗಾ ಅನುಷ್ಠಾನ ಈ ವಿಷಯ ಕುರಿತು ಇಂದು ಭಾಗವಹಿಸುತ್ತಾರೆ. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಎಂಐಎಸ್ನ ಸಂಯೋಜಕರಾದ ಬಿಎಸ್ ರಾಥೋಡ್. ನಡೆಸಿಕೊಡುವವರು ಡಾಕ್ಟರ್ ಸದಾನಂದ್ ಪೇರ್ಲಾ. ನರೇಗಾ ಯೋಜನೆ ಕುರಿತಾಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 295986 ಮತ್ತು 295987. ಕಲಬುರಗಿಯ ಎಸ್ಟಡಿ ಕ್ರಮಾಂಕ 08472. ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಕಲಬುರಗಿ. ಕಾಯಕ ಶಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕಾಯಕ ಶಕ್ತಿ ನೇರ ಫೋನ್ ಇನ್ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯ ಅನುಷ್ಠಾನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹೇಗೆ ಆಗ್ತಾ ಇದೆ, ಅದರ ಫಲಶ್ರುತಿ ಏನು ಅನ್ನೋದರ ಬಗ್ಗೆ ಮಾತನಾಡಲು ಇವತ್ತು ನಮ್ಮೊಡನಿದ್ದಾರೆ ಸನ್ಮಾನ್ಯ ಶ್ರೀ ಬಿಎಸ್ ರಾಥೋಡ್ ಅವರು, ಉಪ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಎಂಐಎಸ್ ಸಂಯೋಜಕರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ. ಹಾಗೆ ನಮ್ಮೊಡನಿದ್ದಾರೆ ಅಧಿಕಾರಿಗಳಾಗಿರ್ತಕ್ಕಂಥ ರವಿಶಂಕರ್ ಅವರು, ನರೇಗಾದ ಕಾರ್ಯಕ್ರಮ ಸಂಯೋಜಕರು, ಹಾಗೆ ರಾಜು ಒಂಟಿಯವರು ಜಿಲ್ಲಾ ಎಂಐಎಸ್ ಸಂಯೋಜಕರು ಇವರು, ಹಾಗೆ ಸಿದ್ದರಾಮ ಕೆರೂರು ಅವರು ಮಾಹಿತಿ ಶಿಕ್ಷಣ ಸಂಪರ್ಕ ಕಾರ್ಯವನ್ನು ಜಿಲ್ಲಾ ಪಂಚಾಯತ್ನಲ್ಲಿ ನಡೆಸ್ತಾ ಇದ್ದಾರೆ, ಅವರು ನಮ್ಮೊಡನಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಕೇಳುಗರಿ, ಕಳೆದ ವಾರ ನಮ್ಮ ಕಾಯಕ ಶಕ್ತಿ ಪ್ರಥಮ ಸಂಚಿಕೆ ಪ್ರಸಾರ ಆಯಿತು. ನಮ್ಮ ಕೇಳುಗರು ಬಹಳಷ್ಟು ಕರೆಗಳನ್ನು ಮಾಡಿದರು, ಕೆಲವರು ನಿರಾಶೆಯಾಗಿ ಮತ್ತೆ ಕರೆಯನ್ನು ಮಾಡಿ ಹೇಳಿದರು ನಮಗೂ ಮಾತಾಡಬೇಕಾಗಿತ್ತು ಅಂತ. ಅಂದರೆ ಒಂದು ಜ್ವಲಂತ ಕಾರ್ಯಕ್ರಮ ಇದು ಅಥವಾ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯಕ್ರಮ ಅನ್ನೋದು ಸಾಬೀತಾಗಿದೆ. ಈಗಾಗಲೇ ಅನೇಕರು ಕರೆಯನ್ನಾಗಲಿ ಮಾಡ್ತಾ ಇದ್ದಾರೆ. ನೀವು ಕರೆಯನ್ನು ಮಾಡುವಾಗ ನಿಮ್ಮ ಹೆಸರು, ನಿಮ್ಮ ಗ್ರಾಮ ಪಂಚಾಯತ್, ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳಿದರೆ ಬಹಳಷ್ಟು ಅನುಕೂಲ ಆಗ್ತದೆ. ಈಗ ನೇರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ರಾಥೋಡ್ ಅವರೇ, ಉತ್ತಮವಾಗಿರತಕ್ಕಂಥ ಕಾರ್ಯಕ್ರಮದ ಸರಣಿಯನ್ನು ಜಿಲ್ಲಾ ಪಂಚಾಯತ್ ಆರಂಭ ಮಾಡಿದೆ. ಕಾಯಕ ಶಕ್ತಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಡಾಕ್ಟರ್ ಡಿ ಗಿರೀಶ್ ಬದರ್ಲೆ ಅವರು ಉದ್ಘಾಟನೆಯನ್ನು ಮಾಡಿ ಉತ್ತಮವಾದಂಥ ಚಾಲನೆಯನ್ನು ಕೊಟ್ಟಿದ್ದಾರೆ. ಹೇಳಿ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಿಂದ ನಮ್ಮ ಜಿಲ್ಲೆಯಲ್ಲಿ ಆದಂಥ ಪರಿವರ್ತನೆ ಏನು, ಯಾವ ರೀತಿಯ ಪ್ರಗತಿಗಳೆಲ್ಲ ಆಗಿವೆ? ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನಾವು ನಮ್ಮ ಜಿಲ್ಲೆಯಿಂದ ಪ್ರಮುಖವಾಗಿ ನಾವು ರೈತರಿಗೆ ಏನು ಅನುಕೂಲ ಆಗ್ತಾಯಿದ್ದಾವೆ ಅಂತ ಕೆಲಸಗಳನ್ನು, ಕ್ಷೇತ್ರಬೋದು, ಕೃಷಿ ಹೊಂಡ, ಹಿಪ್ಪುನೇರಳೆಗಳು, ಮರಸಾಗುವಳಿ, ಇಂಥ ಅನೇಕ ಕೆಲಸಗಳನ್ನು, ವೈಯಕ್ತಿಕ ಕಾಮಗಾರಿಗಳಂತ ಅವು ಕೆಲಸಗಳನ್ನು ಸಹ ನಾವು ನಮ್ಮ ಯೋಜನೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗೆ ಈ ಸಮುದಾಯಿಕ ಕಾಮಗಾರಿಗಳು ಸಹ ನಾವು ಇದರಲ್ಲಿ ಹಮ್ಮಿಕೊಡ್ತಾ ಇದ್ದೀವಿ. ಈ ಕೆರೆ ಅಭಿವೃದ್ಧಿ ಆಗಿರಬಹುದು, ಕೆರೆಗಳ ಒಂದು ನಿರ್ವಹಣೆ, ಹೂಳು ಎತ್ತುವಂತ ಕಾಮಗಾರಿಗಳಾಗಿರಬಹುದು, ಆಮೇಲೆ ಗೋಕಟ್ಟೆಗಳು, ಕಲ್ಯಾಣಿಗಳ ಒಂದು ಅಭಿವೃದ್ಧಿ ಪಡಿಸೋದು, ಆಮೇಲೆ ಬೋರ್ವೆಲ್ಗಳು ರೀಚಾರ್ಜ್ ಮಾಡೋದು, ಆಮೇಲೆ ಸಾಕಷ್ಟು ರೈತರಿಗೆ ಅವಶ್ಯಕ ಆದಂತಹ ಕೆಲಸಗಳು ಸಹ ನಾವು ಇವತ್ತಿನ ದಿವಸ ಕೈಗೊಳ್ತಾ ಇದ್ದೀವಿ. ಅದಕ್ಕೆ ಇದರಲ್ಲಿ ನಾವು ನಮಗೆ ವಾರ್ಷಿಕವಾಗಿ ನಮಗೆ ಏನು 70 ಲಕ್ಷ ಮಾನವ ದಿನಗಳ ಸೃಜನೆ ಮಾಡಬೇಕಂತೇಳಿ ಸರ್ಕಾರ ನಿಗದಿಪಡಿಸಿತ್ತು. ಈಗಾಗಲೇ ನಾವು ಈ ಒಂದು ಇವತ್ತಿನ ದಿವಸಕ್ಕೆ ನಾವು 47.58 ಲಕ್ಷ ಮಾನವ ದಿನಗಳನ್ನು ಸೃಷ್ಟಿ ಮಾಡಿ ನಾವು 67% ನಾವು ಇವತ್ತು ಶೇಕಡಾವಾರು ಸಾಧನೆ ಮಾಡಿದ್ದೇವೆ. ಅಂದರೆ ಇದರಲ್ಲಿ ಸಾಕಷ್ಟು ಕೆಲಸಗಳು ನಾವು ಈ ಜಲಮೂಲಗಳ ಅಭಿವೃದ್ಧಿ ಮಾಡುವಂತಹ ಕೆಲಸಗಳನ್ನು ನಾವು ಸಾಕಷ್ಟು ತಗೊಂಡಿದ್ದೀವಿ. ನಮ್ಮ ಕ್ರಿಯಾಯೋಜನೆಯಲ್ಲಿ ಶೇಕಡ 65% ಅಷ್ಟು ಕಾಮಗಾರಿಗೆ ಅದರನ್ನು ತಗೊಂಡಿದ್ದೀವಿ. ನಮ್ಮ ಹೊಲ ನಮ್ಮ ರಸ್ತೆ, ರೈತರಿಗೆ ಹೊಲಗಳಿಗೆ ಹೋಗ್ಲಿಕ್ಕೆ ಅನುಕೂಲವಾಗುವಂತಹ ಕಾಮಗಾರಿಗಳು ಸಹ ನಾವು 25% ಈ ವರ್ಷ ಅಳವಡಿಸಿಕೊಂಡಿದ್ದೀವಿ. ಸರ್, ಮಾತನ್ನ ಮತ್ತೆ ಮುಂದುವರಿಸೋಣ, ಯಾಕಂದ್ರೆ ಪ್ರಗತಿ ಕಾರ್ಯಗಳನ್ನ ಮತ್ತೆ ಮತ್ತೆ ಚರ್ಚೆ ಮಾಡೋಣ. ಕರೆಗಳನ್ನ ನಿಂತಾಗ ಈಗ ಮೊದಲ ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ಎಲ್ಲಿಂದ ಮಾತಾಡ್ತಾ ಇದ್ರಿ, ಯಾವ ಗ್ರಾಮ ಪಂಚಾಯತ್ ಹೆಸರು ಏನ್ ಹೇಳಿ? ಸೇರು ತಾಲೂಕಾ ಗೌಜನಹಳ್ಳಿಯಿಂದ ಬೆನಕನಹಳ್ಳಿ ಗ್ರಾಮ ಪಂಚಾಯತ್ ಸರ್. ನಮ್ದು ಬೆನಕನಹಳ್ಳಿ. ತಮ್ಮ ಹೆಸರು? ನಮಸ್ತೆ, ನರೇಶ್ ರೆಡ್ಡಿ ಅಂತ ಹೇಳಿ ಸರ್. ನರೇಶ್ ರೆಡ್ಡಿ, ನಿಮ್ಮ ಮೊಬೈಲ್ ನಂಬರ್ ಹೇಳಿ. ಹಂಗೆ 9 5 3 5 8 3 8 1 0 ಸರ್. ಓಕೆ, ನಿಮ್ಮ ಪ್ರಶ್ನೆ ಕೇಳಿ ಈಗ. ಸರ್ ನಮ್ಮ ಪ್ರಶ್ನೆ ಏನು ಸರ್, ನಾನು ಟೋಟಲ್ ಬ್ಲೈಂಡ್ ಸರ್. ನಾನು ಬ್ಲೈಂಡ್ ಇದ್ದೀರಿ? ಓಕೆ, ಬ್ಲೈಂಡ್ ಸರ್. ನಾನು ನಮ್ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡೋ ಸಾಧ್ಯ ಸರ್, ಸಾಧ್ಯವಾಗುತ್ತೆ ಸರ್, ನಮ್ ಜಾಬ್ ಕಾರ್ಡ್ ಕೊಡ್ತೀರಾ ಸರ್? ಸರ್ ಅವರು ಏನ್ ಕೇಳ್ತಾರೆ ಅಂದ್ರೆ, ನಾನು ದೃಷ್ಟಿವಿಕಲಚೇತನ ಇದ್ದೇನೆ, ನಾನು ನರೇಗಾದಲ್ಲಿ ಕೆಲಸ ಮಾಡಬಹುದು? ಖಂಡಿತ ಮಾಡಬಹುದು. ತಾವು ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಹೋಗಿ ನಮೂನೆ ಒಂದು ಅಂತೇಳಿ ಫಾರ್ಮ್ ಸಿಗ್ತದೆ, ಆ ಫಾರ್ಮ್ ಅನ್ನು ಭರ್ತಿ ಮಾಡಿ ಮಾಹಿತಿ ಪೂರ್ತಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕೈಯಲ್ಲಿ ತಾವು ಕೊಟ್ರೆ ನಿಮಗೆ ಕೂಡಲೇ ನಾವು ಖಂಡಿತವಾಗಿಯೂ ಜಾಬ್ ಕಾರ್ಡ್ ಉದ್ಯೋಗ ಚೀಟಿ ಅಂತೇವೆ ನಾವು ಜಾಬ್ ಕಾರ್ಡ್ಗೆ, ಅದನ್ನು ನಮಗೆ ವಿತರಿಸಲಿಕ್ಕೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಒಂದು ಸಲ ತಾವು ಈ ಉದ್ಯೋಗ ಚೀಟಿ ಪಡ್ಕೊಂಡ್ರೆ ಒಂದು ವಾರ್ಷಿಕ ವರ್ಷದಲ್ಲಿ 100 ದಿವಸಗಳ ಕೆಲಸ ಮಾಡಲಿಕ್ಕೆ ತಮಗೆ ಅರ್ಹತೆ ಹೊಂದಿರ್ತದೆ. ನಾವು ಕೆಲಸನೂ ಸಹ ನಿಮಗೆ ಕೊಡಲಿಕ್ಕೆ ನಿಮಗೆ ಅನುಕೂಲ ಮಾಡಿ ಕೊಡ್ತೀವಿ. ಈಗಾಗಲೇ ನಮಗೆ ಏನು ವಿಕಲಚೇತನರ ಅವರಿಗೆ ನಾವು ಈಗಾಗಲೇ ಎಲ್ಲ ತಾಲೂಕಲ್ಲಿ ಕೆಲಸ ಕೊಡ್ತಾ ಇದ್ದೀವಿ. ನಾವು ಈಗಾಗಲೇ ನಮ್ಮ ಹತ್ರ 3298 ವಿಕಲಚೇತನರು ನಮ್ಮ ಕಡೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಖಂಡಿತ ಇದು ಉದ್ಯೋಗ ಖಾತ್ರಿ ತಮ್ಮಂತರಗೋಸ್ಕರ ಇದೆ. ಏನ್ ಮಾಡಬಹುದು ಸರ್? ಈಗ ನರೇಶ್ ರೆಡ್ಡಿ ಅವರೇ ಏನು ಮಾಡಬೇಕಂತ ಸರ್ ಹೇಳ್ತಾರೆ, ಆ ಪ್ರಕಾರ ಮಾಡಿ ಹೇಳಿ ಸರ್. ತಾವು ಸ್ಥಳೀಯ ಒಂದು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಒಂದು ನಮೂನೆ ಒಂದು ಅಂತೇಳಿ ಒಂದು ಫಾರ್ಮ್ ಇರ್ತದೆ, ಅದನ್ನು ತಾವು ಭರ್ತಿ ಮಾಡಿ ತಮ್ದು ಅದರಲ್ಲಿ ಬಹಳ ಸುಲಭವಾದ ಮಾಹಿತಿ ಇರ್ತದೆ, ನಿಮ್ಮ ಹೆಸರು, ವಿಳಾಸ, ಬ್ಯಾಂಕ್ ಖಾತೆ ಸಂಖ್ಯೆ. ಖಂಡಿತ ನಾವು ಜಾಬ್ ಕಾರ್ಡ್ ಕೊಡಿಸ್ತೀವಿ. ನೀವು ಉದಾಹರಣೆಯಾಗಿ ನಾವು ಹಿಂದಿನ ಗುರುವಾರ ಇದೇ ನಮ್ಮ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒ ಸಾಹೇಬರು ಈ ಒಂದು ಏನು ಕಾರ್ಯಕ್ರಮ ಕಾಯಕಶಕ್ತಿ ಕಾರ್ಯಕ್ರಮದಲ್ಲಿ ಹೇಳಿದ್ರು ಹಿಂದಿನ ಗುರುವಾರ ದಿವಸ, ಆ ಎಲ್ಲ ಅಹವಾಲುಗಳಿಗೆ ನಾವು ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳಿಗೆ ಕ್ರಮ ಕೈಗೊಳ್ಳಕ್ಕೆ ನಾವು ನಿರ್ದೇಶನ ನೀಡಿದ್ದೀವಿ. ಇದರಿಂದ ನಾವು ಮತ್ತೆ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಅಧಿಕಾರಿಗಳ ತಂಡ ಇದನ್ನು ಫಾಲೋಅಪ್ ಮಾಡ್ತೇವೆ. ನಾವು ಬರೀ ಕಾರ್ಯಕ್ರಮ ಕೊಡ್ತಾ ಇಲ್ಲ, ನೀವು ಏನು ಅಹವಾಲು ಕೇಳ್ತೀರಿ ಅದನ್ನು ಆಗಿದಿಲ್ಲ ಅಂತೇಳಿ ನಾವು ಫಾಲೋಅಪ್ ಮಾಡ್ತಾ ಇದೀವಿ, ಖಂಡಿತ ನಿಮಗೆ ಉದ್ಯೋಗ ಕೊಡಿಸಿಕೊಡ್ತೀವಿ. ಈಗ ನರೇಶ್ ರೆಡ್ಡಿ ಅವರೇ, ಸಾಹೇಬರು ಕೇಳಿದ್ದನ್ನೆಲ್ಲ ಅಧಿಕಾರಿಗಳು ಬರ್ಕೊಳ್ತಾರೆ, ಅದಕ್ಕೆ ನಿಮ್ಮ ಫೋನ್ ಸಂಖ್ಯೆ ಎಲ್ಲ ಕೇಳ್ತಾ ಇರೋದು. ನೀವು ಏನ್ ಮಾಡಿ ಪಂಚಾಯತ್ಗೆ ಸಂಬಂಧಪಟ್ಟ ಪಂಚಾಯತ್ಗೆ ಹೋಗಿ ಮಾಹಿತಿಯನ್ನು ತಿಳಿಸ್ರಿ, ಮುಂದಿನದ್ದು ಏನು ಅಂತ ಹೇಳ್ಕೊಂಡು ಅವರು ಕೂಡ ಮಾತಾಡ್ತಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ತುಂಬಾ ಒಳ್ಳೇದು ಸರ್, ಕಾಯಕ ಶಕ್ತಿ ಅನ್ನೋದು ಇದೆ, ದೃಷ್ಟಿವಿಕಲಚೇತನರಿಗೂ ಕೂಡ ಒಂದು ಶಕ್ತಿಯನ್ನು ತುಂಬಬೇಕಾದ್ರೆ ಕಾಯಕ ಸಿಗಬೇಕು ಅವರಿಗೆ. ಆ ನೆಲೆಯಲ್ಲಿ ನರೇಗಾದಲ್ಲಿ ಇಷ್ಟು ಒಳ್ಳೆಯ ಕೆಲಸ ಸರ್, 3298 ಮಂದಿಗೆ ಕೊಟ್ಟಿದ್ದೀವಿ. ನಾವು ಈಗಾಗಲೇ ವಿಕಲಚೇತನರಿಗೂ ಉದ್ಯೋಗ ಚೀಟಿ ಕೊಟ್ಟಿದ್ದೀವಿ. ಏನ್ ಮಾಡಬಹುದು ಸರ್ ಅವರು, ಯಾವ ರೀತಿ ಅವರನ್ನ ಬಳಕೆ ಮಾಡಿಕೊಳ್ತಾರೆ? ಇದರಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾ ಇದೀವಿ. ಈಗ ವಿಕಲಚೇತನರಿಗೆ ಯಾವ ಕೆಲಸ ಮಾಡಲಿಕ್ಕೆ ಸಹಾಯಕತೆ ತಗೊಂಡು ಎಂತ ಕೆಲಸಗಳನ್ನ ಅವರಿಗೆ ನಾವು ಕೊಡಬಹುದು, ಸುಲಭವಾಗಿ ಮಾಡುವಂತಹ ಕೆಲಸಗಳಿಗೆ ಅಂದ್ರೆ ಒಂದು ಅಲ್ಲಿ ಕೂಡ ಒಂದು ಮಾನವೀಯ ನೆಲೆ ಇದೆ ಅಲ್ವಾ ಸರ್? ಇದೆ, ಖಂಡಿತ. ಬಹಳ ವಯೋವೃದ್ಧ ಆದವರಿಗೆ ಈ ಮಕ್ಕಳನ್ನ ಆಡಿಸಲಿಕ್ಕೆ ಕೆಲಸ ಕೊಡೋದು ಇಂತಹದ ಸಮೇತ ನಾವು ಅಂಗವಿಕಲರಿಗಾಯ್ತು, ಹಿರಿಯ ನಾಗರಿಕರು ಸಹ ಅವಕಾಶ ಕೊಟ್ಟಿದ್ದೀವಿ. ಓಹೋ, ಸುಲಭವಾಗಿ ಮಾಡತಕ್ಕಂಥ. ಯಾವ ವಯೋಮಾನದವರಿಗೆ ಈ ಉದ್ಯೋಗ ಚೀಟಿ ಕೊಡ್ತೀರಿ ಸರ್? ನಾವು ಇದಕ್ಕೆ ವಯೋಮಾನದ ನಾವು ಲಿಮಿಟ್ ಏನ್ ಇಟ್ಟಿದ್ದೇವೆ ಅಂದ್ರೆ 65 ವರ್ಷ, 18 ರಿಂದ ವಯಸ್ಕರ 18 ವರ್ಷದಿಂದ 65 ವರ್ಷದವರೆಗೆ ಏನು ವಯೋಮಾನ ಇರ್ತಾರೆ. ಈಗ 100 ದಿನಗಳ ಉದ್ಯೋಗವನ್ನು 100 ದಿನಗಳ ಉದ್ಯೋಗ ನಾವು ಕೊಡ್ತೀವಿ. ಇಲ್ಲಿ ಬರಗಾಲ ಏನಾದರೂ ಸಂಭವಿಸ್ತು ನಮ್ಮ ಜಿಲ್ಲೆಗಂದ್ರೆ ಹೆಚ್ಚು ಕೊಡ ಸರ್ಕಾರದಿಂದ 150 ದಿವಸ ಘೋಷಣೆ ಮಾಡಿದರೆ ನಾವು ಖಂಡಿತ ಕೊಡ್ತೀವಿ. ಓಹೋ, ತುಂಬಾ ಒಳ್ಳೇದು, ಯಾಕಂದ್ರೆ ದುಡಿಯುವ ಕೈಗಳಿಗೆ ಉದ್ಯೋಗ, ಅದರದೇ ಉದ್ದೇಶ ಈ ಯೋಜನೆ ಇದಿರೋದ್ರಿಂದ. ಸರ್ ಒಂದು ಇನ್ನೊಂದು ಕರೆ ಇದೆ ನೋಡೋಣ, ಮಾತಾಡೋಣ. ಹಲೋ, ಹಲೋ, ನಮಸ್ಕಾರ ಸರ್. ಎಲ್ಲಿಂದ ಮಾತಾಡ್ತಾ ಇದ್ರೆ ಹೆಸರು ಮತ್ತೆ ಗ್ರಾಮ ಪಂಚಾಯತ್? ನಮ್ಮ ಹೆಸರು ಹನುಮಂತ ರೆಡ್ಡಿ ಅಂತ ಸರ್. ನಾನು ಕಮಲಾಪುರ ತಾಲೂಕಾದಿಂದ ದಿನಸಿ ಗ್ರಾಮದಿಂದ ಮಾತಾಡೋದು ಸರ್. ದಿನಸಿ ಗ್ರಾಮ? ದಿನಸಿ ಗ್ರಾಮ ಸರ್. ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ತೀರಾ? 9945 4347 34 ಸರ್. 34. ನಿಮ್ಮ ಪ್ರಶ್ನೆ ಕೇಳಿ ಸರ್. ಹಾಗೆ ನೇರವಾಗಿ ಸರ್, ನಮ್ಮ ಪ್ರಶ್ನೆ ಏನಂದ್ರೆ ಸರ್, ನಾನು 2020-21 ಸಾಲಿನಲ್ಲಿ ನರೇಗಾ ಯೋಜನೆಯಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೇನೆ ಸರ್. ನಾನು ಅದರಲ್ಲಿ ನನಗೆ ಲೇಬರ್ ಪೇಮೆಂಟ್ ಅಷ್ಟು ಬಂದಿದೆ ಸರ್, ಲೇಬರ್ ಹಸುತ್ತು ಅದು ತೊಗೊಂಡು ಹೋಗಿತ್ತು ಸರ್. ನನಗೆ ಮಟೀರಿಯಲ್ ಪೇಮೆಂಟ್ ಅಂತ ಬರ್ತಾನೆ ಇಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ, ಅವ್ರು ಕೇಳ್ತಾ ಇದಾರೆ ಮಾಡೋಣ ಅಂತ ಹೇಳಿ, ನಮ್ಗೇನು ಸರಿ ಬರ್ತಾನೆ ಇಲ್ಲ ಸರ್. ಸರಿ, ನಾನು ಇದೇ ತರ ಪೈಲೆ ಒಂದು ಆಕಾಶವಾಣಿದಾಗ ನಾನು ಬಂದು ಎಂಟ್ರಿ ಆಗಿದ್ದೇನೆ ಸರ್. ನಾನು ಸರ್, ಅವ್ರ ನರೇಗಾದಲ್ಲಿ ಯಶಸ್ವಿ ಒಬ್ಬ ರೈತ ಅಂತ ಹೇಳ್ಕೊಂಡು ಒಂದು ಸಂದರ್ಶನ ಕೂಡ ಮಾಡಿದ್ದೆವು ಸರ್. ಏನ್ ಹೇಳ್ತೀರಿ ಸರ್ ಅವರಿಗೆ? ತಾವು ಯಾವುದು ಕೆಲಸ ಮಾಡ್ಕೊಂಡಿದ್ರಿ ತಮ್ಮ ಹೊಲದಲ್ಲಿ? ಕೆಲಸ ಗುಲಾಬನು ಮಾಡ್ಕೊಂಡಿದ್ದೇನೆ ಸರ್. ಗುಲಾಬ್ ಖಂಡಿತ ಒಳ್ಳೆ ಕೆಲಸ ಮಾಡ್ಕೊಂಡಿರಿ. ತಾವು ಧನ್ಯವಾದಗಳು. ಇದು ಮಟೀರಿಯಲ್ ಪೇಮೆಂಟ್ ಏನಾಗಿದೆ ಅಂದ್ರೆ, ತಾವು 2020-21 ಕೆಲಸ ಮಾಡಿದಾಗ ಲೇಬರ್ ಪೇಮೆಂಟ್ ಅಂತ ತಮಗೆ ಆಗಿದೆ, ಅದು ಸರಿ ಇದೆ. ಈಗ ಸಾಮಗ್ರಿ ವೆಚ್ಚ ಮಾಡ್ಲಿಕ್ಕೆ ನಾವು ಈಗ ನಿಮ್ಮದೇ ಹೆಸರಿನಿಂದ, ಈ ಹಿಂದೆ ಬೇರೆಯವ್ರ ಹೆಸರಿನಿಂದ ನಾವು ಹಾಕಿದಾಗ ನಿಮಗೆ ಬಹುಶಃ ಅದು ಏನು ಮೊತ್ತ ಹಾಕಿರ್ತಾರೆ ಸಿಗ್ತಿರ್ಲಿಲ್ಲ. ಇತ್ತೀಚೆಗೆ ಸರ್ಕಾರದ ಒಂದು ಮಾರ್ಗದರ್ಶನ ನಿರ್ದೇಶನ ಕೊಟ್ಟಿದ್ದಾರೆಂದ್ರೆ, ಯಾರು ಫಲಾನುಭವಿ ರೈತರಾಗಿರ್ತಾರೆ ಅವರ ಹೆಸರಿಗೇನೆ ನಾವು ಈ ಸಾಮಗ್ರಿ ವೆಚ್ಚದ ಮೊತ್ತವನ್ನು ಅಕೌಂಟ್ದಲ್ಲಿ ನೇರವಾಗಿ ಹಾಕುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಅದನ್ನು ನಾವು ತೋಟಗಾರಿಕೆ ಇಲಾಖೆಯವರಿಗೂ ನಿರ್ದೇಶನ ಕೊಡ್ತೀವಿ. ಬಾಕಿ ಇದ್ರೆ ನಾವು ಸಹ ಅದನ್ನ ಏನಾಗಿದೆ ಅಂತ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಖಂಡಿತ ನಿಮ್ಮ ಮಟೀರಿಯಲ್ ಪೇಮೆಂಟ್ ಅನ್ನು ಮಾಡಿಕೊಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ, ಈಗಾಗಲೇ ನಾವು ನಿರ್ದೇಶನ ನೀಡಿದೀವಿ ನಮ್ಮ ತೋಟಗಾರ ಇಲಾಖೆ ನಿರ್ದೇಶಕರಿಗೆ. ನಾವು ಯಾಕಂದ್ರೆ ನಮ್ ನರೇಗಾದಲ್ಲಿ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೇದಂತ ನಮ್ ಗಿರೀಶ್ ಅವ್ರನ್ನು ಹೇಳಿದ್ರು, ನಮ್ಗೆಲ್ಲರೂ ಬಹಳ ಸಹಕಾರ ಮಾಡಿದಾರೆ ಸರ್. ನನ್ಗೆ ಅದೆಷ್ಟು ಪೇಮೆಂಟ್ ಬಂತು ಅಂದ್ರೆ ಬಹಳ ಒಳ್ಳೆ ಕೆಲಸ ಆಗ್ತದೆ. ನಾವು ಖಂಡಿತ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ, ನಾವು ಮಾಡಿಕೊಡ್ತೀವಿ, ತಾವು ಕೆಲಸ ಮಾಡಿಸ್ಕೊಳ್ಳಿ ಕೂಡ ಸರ್. ನನ್ನಲ್ಲಿ ನಾನು ಕಮಲಾಪುರ ಪಂಚಾಯತ್ ನದಿ ಆಸ್ತಿಯಲ್ಲಿ ಬರ್ತೇನೆ ಸರ್. ನಾನು ಆಸ್ತಿನ ಸರ್, ನನ್ಗೆ ಎರೆಹುಳ ಘಟಕ ಒಂದು ಮಾಡ್ಕೊಳಕ್ಕೆ ನಾನು ಸಿದ್ಧವಾಗಿದ್ದೀನಿ. ಮತ್ತೆ ಅಂದ್ರೆ ಅವರು ಎರೆಹುಳ ಘಟಕ ನಿನಗೆ ಬರಂಗಿಲ್ಲ ಅಂತ ಹೇಳಿ ನನ್ಗೆ ಹರ್ಸ್ತಾ ಇದಾರೆ ಸರ್. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಖಂಡಿತ ಇದರ ಬಗ್ಗೆ ನಾವು ಕೃಷಿ ಇಲಾಖೆಗೆ ನಾವು ನಿರ್ದೇಶನ ಕೊಡ್ತೀವಿ. ತಮ್ಮ ಒಂದು ಸರ್, ಕೃಷಿ ಇಲಾಖೆಯಿಂದ ನಮ್ದು ಚಂದ್ರಕಾಂತ್ ಜೀವಣಗಿ ಸರ್ ಅವರು ಬಂದಿದ್ದಾರೆ ಸರ್ ಇವತ್ತೇ ನಾನು ಹೊಲಕ್ಕೆ ತೋಟಕ್ಕೆ. ಸರಿ, ನಾನು ಅವ್ರಿಗೂ ಕೂಡ ಕೇಳ ಸರ್, ನಾನು ಇದು ವಿಚಾರ ಮಾಡ್ತೀನಿ ಅಂತಂದ್ರೆ ಸರ್, ಮತ್ತೆ ನೀವು ಅವ್ರಂತ ಮೇಲಾಧಿಕಾರಿ ಅದಕ್ಕೆ ಕೇಳ. ಖಂಡಿತ ಇದು ಇಲ್ಲಿ ನಮ್ದು ಒಂದು ಮಾರ್ಗಸೂಚಿ ಪ್ರಕಾರ ಒಬ್ಬರು ಒಂದು ವೈಯಕ್ತಿಕ ಫಲಾನುಭವಿಗೆ ಇಷ್ಟು ಲಿಮಿಟ್ ಅಂತ ಇರ್ತದೆ. ಸೊ ನಾವು ನಿಮ್ಗೆ ಎರೆಹುಳು ಗೊಬ್ಬರಗೆ 20,000 ಯೂನಿಟ್ ಕಾಸ್ಟ್ ಇರ್ತದೆ. ಅದ್ರ ಬಗ್ಗೆ ನಾವು ಖಂಡಿತ 2.5 ಲಕ್ಷ ಮಿತಿ ಮೀರಿದಂಗೆ ತಮಗೆ ನಾವು ವೈಯಕ್ತಿಕ ಲಾಭ ಕೊಡಬಹುದು ಒಂದು ವಾರ್ಷಿಕ ವರ್ಷದಲ್ಲಿ. ಇದು ಅವ್ರು ಅಂತಿದಾರೆ ಸರ್, ನಿಮ್ದು ಪಟ್ಟಣ ಪಂಚಾಯತ್ ಬಂದಿದೆ, ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದು ಬರಂಗಿಲ್ಲ ಅಂತ ಹೇಳಿ ನಮ್ಗೆ ಹೇಳ್ತಾ ಇದಾರೆ. ಖಂಡಿತ ಅವ್ರು ಹೇಳಿದ ನಿಜ ಇದೆ. ಯಾಕಂತಂದ್ರೆ ಇದು ಗ್ರಾಮೀಣ ಉದ್ಯೋಗ ಖಾತ್ರಿ ಇರೋದ್ರಿಂದ ಗ್ರಾಮೀಣ ಮಟ್ಟದ ಜನರಿಗೆ ಉದ್ಯೋಗ ಕೊಡುವಂತ ಯೋಜನೆ ಆಗಿದ್ರಿಂದ ಪಟ್ಟಣ ಪಂಚಾಯತ್ ಅಲ್ಲಿ ಬರೋದಿಲ್ಲ, ಅದು ಖಂಡಿತ ನಿಜ ಇದೆ. ಮತ್ತೆ ಹ್ಯಾಂಗ್ ಮಾಡೋದು ಸರ್? ಮತ್ತೆ ನಮ್ಗೀಗ ಜರೂರಿ ಇದೆ ಸರ್ ಅದಕ್ಕೆ. ಅದು ಅದ್ರ ಬಗ್ಗೆ ನಾವು ಏನು ಬೇರೆ ಏನು ಬದಲಿ ವ್ಯವಸ್ಥೆ ಮಾಡ್ಕೊಳ್ಬಹುದು ಬ್ಯಾಂಕಿನಿಂದ ಅಲ್ಲಿ? ಖಂಡಿತ ಇಲ್ಲ, ಯಾಕಂತಂದ್ರೆ ಸ್ಥಳೀಯವಾಗಿ ಇರ್ತಾರೆ, ಉದ್ಯೋಗ ಚೀಟಿ ಅದೇ ಊರಲ್ಲಿ ಇರಬೇಕು. ಇದು ರೆಡಿಯವರೇ ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಮತ್ತೆ ನಮ್ಮ ರೂಲ್ಸ್ ನಿಯಮಗಳನ್ನ ಬಿಟ್ಟು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಅಧಿಕಾರಿಗಳು ಸತ್ಯನೇ ಹೇಳಿದ್ದಾರೆ, ಪಟ್ಟಣ ಪಂಚಾಯತ್ಗೆ ಬರುದಿಲ್ಲ ಅಂತ. ಸರಿ ಸರ್, ನಂದು ಊರಿದೆ ಸರ್, ನಂದು ಜಾಬ್ ಕಾರ್ಡ್ ಏನಿದೆ ಅಂದ್ರೆ ನಂದು ಅಂಬೂರು ಗ್ರಾಮ ಪಂಚಾಯತ್ ಅಲ್ಲಿ ಬರ್ತದೆ ಸರ್. ನಾನು ಆಸ್ತಿ ಅಂತೂ ನಾನು ಅಮಲಾಪುರ ಪಟ್ಟಣದಲ್ಲಿ ಬರ್ತದೆ ಸರ್. ಹಿಂಗಿದೆ ಸರ್ ನಮ್ಗೆ. ಇದೇ ಸಮಸ್ಯೆ ನೋಡ್ರಿ, ದಾಖಲೆ ಪತ್ರಗಳನ್ನ ಪರಿಶೀಲಿಸಿದ್ರೆ ನೀವು ಪಟ್ಟಣ ಪಂಚಾಯತ್ಗೆ ಬರ್ತೀರಿ ಅಲ್ವಾ? ಹಾ ಸರ್. ಈಗ ಎಲ್ಲ ಅಧಿಕಾರಿಗಳು ನಿಮ್ಮ ಮಾಹಿತಿಯನ್ನ ಬರ್ಕೊಂಡಿದ್ದಾರೆ ರೆಡ್ಡಿಯವರೇ. ಮತ್ತೆ ಮುಂದಿನ ವಾರ ಇದರ ಪ್ರಗತಿಯನ್ನು ಏನು ಅಂತ ತಿಳ್ಕೊಳ್ಳೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಗೆ. ನಮಸ್ಕಾರ. ನಮಸ್ಕಾರ. ಹಾಗೆ ಇನ್ನೊಂದು ಕರೆ ಇದೆ ಸರ್. ಹಲೋ, ನಮಸ್ಕಾರ, ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹೊನ್ನಕಿರಣಿ ಸರ್, ಗುಲ್ಬರ್ಗಾ ತಾಲೂಕು. ಹೊನ್ನಕಿರಣಿಗೆ ನಿಮ್ಮ ಹೆಸರು? ಸದಾಶಿವ ಅಂತ ಹೇಳಿ ಸರ್. ಮೊಬೈಲ್ ಸಂಖ್ಯೆ ಹೇಳಿ ಹಾಗೆ. 9902 4679 58. ನಿಮ್ಮ ಪ್ರಶ್ನೆ ಕೇಳಿ ಸರ್. ಸದಾಶಿವ ಅವರೇ, ರಾಠೋಡ್ ಸಾಹೇಬರು ಇದ್ದಾರೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಹೇಳಿ. ಸದಾಶಿವ ಅಂತ. ಆಯ್ತು, ಗೊತ್ತಾಗಿದೆ, ನಿಮ್ಮ ಪ್ರಶ್ನೆ ಕೇಳಿ ನೇರವಾಗಿ ಹೇಳಿ. ಸರ್, ನಮ್ಮಲ್ಲಿ 100 ಡೇಸ್ ಕಂಪ್ಲೀಟ್ ಆಗಲಿಕ್ಕೆ ಬಂದವ್ ಸರ್. 2 ದಿನ 5 ದಿನ ಉಳಿದವ್ರಿ, 120 ಕುಟುಂಬ ರೀ. ಅವು ತೋರ್ತಾ ಇಲ್ಲ, ಅದ್ರಾಗಿಟ್ಟು ಜನರಿಗೆ ಜಾಸ್ತಿ ಕೆಲ್ಸಕ್ಕೆ ಕೇಳತ್ತಾರೆ. ಮತ್ತೆ ಕೆಲ್ಸಕ್ಕೆ ಬೇಕಂತಾದ್ರೆ ಇನ್ನ 50 ದಿನ ಆಗ್ತಾವೇನಂತ ಕೇಳತ್ತಾರೆ ಸರ್. ತಮ್ದು ಬೇಡಿಕೆ ಸರಿ ಇರಬಹುದು, ಆದ್ರೆ ನಮ್ದು ಖಾತ್ರಿ ಯೋಜನೆ ಏನು ಉದ್ಯೋಗದ ನಿಯಮ ಇದೆ, ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿವಸ ಕೊಡಬೇಕಂತಿದೆ. ನಿಮ್ಮ ಪ್ರಪೋಸಲ್ ಬಗ್ಗೆ ನಾವು ರಾಜ್ಯ ಮಟ್ಟಕ್ಕೆ ಒಂದ್ಸಲ ಮಾತಾಡ್ತೀವಿ, ಹೆಚ್ಚಿಗೆ ಏನಾದ್ರೂ ಅವಕಾಶ ಮಾಡಿಕೊಟ್ಟಲ್ಲಿ ಖಂಡಿತ ನಿಮ್ಗೆ ಕೊಡ್ತೀವಿ. 270 ಕುಟುಂಬ 100 ಡೇಸ್ ಬಂದಿಂತ ಸರ್. ಅದಕ್ಕೆ ಎಲ್ಲಾ ಜನರಿಗೆ ಹತ್ರ ಅಗ್ರ ಸಿಂಗಲ್ ಜಾಬ್ ಕಟ್ಟಿದ್ದವ್ರ 100 ಡೇಸ್ ಆಗ್ಯಾವ ಸರ್ ಈಗ. ಅದಕ್ಕೆ ನೀನ್ ಫೀಲ್ಡ್ ಅಸ್ಟೆಂಟ್ ಇದೆಯಪ್ಪ ಅಂತ ಹೇಳು, ಇಲ್ಲಾಂದ್ರೆ ನಡಿ ಗುಲ್ಬರ್ಗ ನಾವು ಬರ್ತೀವಿ ಅಂತ ಕೇಳತ್ತಾರ ಸರ್ ಜನರು. ಅದ್ರ ಸಲಕ್ಕಾಗಿ ಸತ್ ರೇಡಿಯೋ ಪ್ರೋಗ್ರಾಮ್ ಮಾತಾಡ್ತೀನಪ್ಪ ಅಂತ ಹೇಳಿದ್ರೆ ಸರ್ ಧನ್ಯವಾದಗಳು ನೀವು ಮಾತಾಡೋದಕ್ಕೆ. ಆದ್ರೆ ಈಗ ಸದ್ಯಕ್ಕೆ ಇರುವಂತ ನಿಯಮ ಪ್ರಕಾರ 100 ದಿವಸ ಮಾತ್ರ ಅವಕಾಶ ಇದೆ, ಇದು ಹೆಚ್ಚಿನ ಅವಕಾಶ ಕೊಟ್ಟಿಲ್ಲ, ನಾವು ಖಂಡಿತ ಕೊಡ್ತೀವಿ. ಧನ್ಯವಾದ ಸದಾಶಿವ ಅವರೇ, ಸಾಹೇಬರು ಉತ್ತರ ಕೊಟ್ಟಿದ್ದಾರೆ ನಿಮಗೆ. ಮುಂದಿನ ವಾರ ನೋಡೋಣ ಏನಾಗ್ತದೆ ಇದರದ್ದು ಬೆಳವಣಿಗೆ ಅಂತ. ಧನ್ಯವಾದ ಕರೆ ಮಾಡಿದಕ್ಕೆ. ನೋಡಿ ಸರ್, ಕಾಯಕ ಶಕ್ತಿ ಹೇಗೆ ತುಂಬಿಕೊಳ್ತಾ ಇದ್ದಾರೆ ಅಂತ. ನಿಜವಾಗಿ ದುಡಿದು ತಿನ್ಬೇಕು ಅನ್ನೋ ಮನಸ್ಸುಗಳಿಗೆ ನರೇಗಾ ಬಹಳಷ್ಟು ಒಳ್ಳೆ ಯೋಜನೆ ಅಲ್ವಾ ಸರ್? ಸರ್ ಮತ್ತೊಂದು ಕರೆ ಇದೆ ಸ್ವೀಕರಿಸೋಣ. ಹಲೋ, ಹಲೋ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ರಿ ಸರ್? ನಮ್ದು ಆನಂದ್ ತಾಲೂಕ ಬೆಂಗೇಶ್ವರ ಗ್ರಾಮ ಸರ್. ತಮ್ಮ ಹೆಸರು? ಸಿದ್ದಣ್ಣ ಕುಂಬಾರ. ಸಿದ್ದಣ್ಣ ಕುಂಬಾರ್, ನಿಮ್ಮ ಫೋನ್ ಸಂಖ್ಯೆ ಹೇಳಬಹುದ? 9880262415 ನಿಮ್ಮ ಪ್ರಶ್ನೆ ಕೇಳಿ ಸರ್. ನೇರವಾಗಿ ನಮ್ಮ BS ರಾಠೋಡ್ ಸಾಹೇಬರು ಇದ್ದಾರೆ, ಉಪ ಕಾರ್ಯದರ್ಶಿಗಳು. ವಾದರ್ಶ್ರಿ ಸರ್, ಏನಾಗಿದೆ, ದಮ್ ಮಳಿ ಬಂದು ನಮ್ ಬಾಯಾಗೆಲ್ಲ ನೀರ್ ಬಂದು ನೀರ್ ಹೋಗು ಬಾಯಿ ಎಲ್ಲ ಮುಚ್ಚೋಗ್ಯದ್ರಿ ಸರ್. ಸರ್ ಅದಕ್ಕೆ ಅದ್ರದ್ದು ಏನು ಪರಿಹಾರ, ಉದ್ಯೋಗ ಕಾತಿರಿದಾಗ ಬಾಯಿ ಹೂಳು ಎತ್ತದೆ ಏನು ಕಾರ್ಯಕ್ರಮ ಅದ ಏನು ಸರ್? ಇದು ಉದ್ಯೋಗ ಖಾತ್ರಿಯಲ್ಲಿ ಬಾವಿ ಪರಿಹಾರ ಅಂತ ಏನು ಬರೋದಿಲ್ಲ, ಬಟ್ ರಿಪೇರಿ ಕೆಲಸ ಅಂತ ಬರ್ತಾ ಸರ್ ಬಾವಿ? ಇಲ್ಲ ಇಲ್ಲ, ರಿಪೇರಿ ಅಂತ ಬರೋದಿಲ್ಲ. ಇಲ್ಲಿ ನಾವು ಒಂದು ಆಸ್ತಿಯನ್ನು ಸೃಜನೆ ಮಾಡಬೇಕು, ಹೊಸ ಬಾವಿಯನ್ನು ಕೊರೆಯಿಸಿ ಅದರಲ್ಲಿ ನೀರು ಸಂಗ್ರಹಿಸಿದ್ರೆ ನಾವು ಆಸ್ತಿ ಸೃಜನೆ ಆಗ್ತದೆ, ನೀರು ನಿಲ್ತದೆ. ಹೌದು, ಇದ್ದಂತ ಬಾವಿಯನ್ನೇ ನಾವು ಮಾಡಲಿಕ್ಕೆ ರಿಪೇರಿ ಅಥವಾ ಎತ್ತು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕಾಗಿ ಸಾಮುದಾಯಿಕ ಒಂದು ಕಾಮಗಾರಿ ಗುಚ್ಛದಲ್ಲಿ ಅದೆಲ್ಲ ಅವಕಾಶ ಇರೋದಿಲ್ಲ, ಅದಕ್ಕೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳ್ತೀವಿ. ಈಗ ಸಿದ್ದಣ್ಣ ಅವರೇ, ಪರಿಸ್ಥಿತಿ ಹೀಗಿದೆ ನೋಡಿ, ಹೌದು, ಕಾನೂನಿನಲ್ಲಿ ಅವಕಾಶನೇ ಇಲ್ಲ ಅಂದ್ರೆ ಹೇಗೆ ಮಾಡುದು ಸಿದ್ದಣ್ಣ ಕುಂಬಾರ್ರೆ ಅಲ್ವಾ? ಅಲ್ಲ, ಕರೆಕ್ಟ್ ಕರೆಕ್ಟ್, ಅಧಿಕಾರಿಗಳು ಬಹಳ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ನಿಮ್ಗೆ ಏನಾದ್ರೂ ಬೇರೆ ಉದ್ಯೋಗವನ್ನು ಮಾಡ್ಲಿಕ್ಕೆ ಇದ್ರೆ ಅವಕಾಶ ಇದೆ, ಖಂಡಿತ ಸೃಜನೆ ಮಾಡಬೇಕು ಏನಾದ್ರೂ ಕೇಳ್ಬೇಕಂತ. ಹೌದು, ಈಗ ನಿಮ್ಮಿಂದಾಗಿ ನಮಗೂ ಗೊತ್ತಾಯ್ತು ಸಿದ್ದಣ್ಣ ಅವ್ರೆ. ಸಾರ್ವಜನಿಕ ಬಾವಿ ಇದ್ರೆ ಸಿದ್ದಣ್ಣ ಅವ್ರೆ, ಸಾರ್ವಜನಿಕ ಬಾವಿ ಇತ್ತು, ಎಲ್ಲರೂ ಸಾರ್ವಜನಿಕ ಉಪಯೋಗ ಮಾಡ್ತಿದ್ರೆ ನಾವು ಗೋಕಟ್ಟೆ ಕಲ್ಯಾಣಿಗಳ ಅಭಿವೃದ್ಧಿ ಪಡಿಸುವಂತ ಒಂದು ಯೋಜನೆ ಅಡಿಯಲ್ಲಿ ಅದರಲ್ಲಿ ನಾವು ಮಾಡ್ಲಿಕ್ಕೆ ಅವಕಾಶ ಇದೆ, ಬಟ್ ವೈಯಕ್ತಿಕದಲ್ಲಿ ಬರೋದಿಲ್ಲ. ಅಂದ್ರೆ ಕಮ್ಯುನಿಟಿ ವೆಲ್ ಅಂತ ಇರಬೇಕು ಅಲ್ವಾ, ಎಲ್ಲರೂ ಅದನ್ನು ಬಳಸುವ, ಎಲ್ಲರೂ ಸಾರ್ವಜನಿಕ ಬಳಸ್ತಿರ್ಬೇಕು. ತುಂಬಾ ಧನ್ಯವಾದ ಸಿದ್ದಣ್ಣ ಕುಂಬಾರ ಅವರೇ, ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದೀರಿ. ಇದೆಲ್ಲ ಜನರಿಗೆ ಗೊತ್ತಿರುವುದಿಲ್ಲ ಸರ್, ಅದಕ್ಕಾಗಿ ಕೆಲವೊಮ್ಮೆ ಅಧಿಕಾರಿಗಳ ಜೊತೆ ಸಂಘರ್ಷ ಸೃಷ್ಟಿಯಾಗ್ತದೆ, ಯಾಕೆ ಕೊಡುವುದಿಲ್ಲ, ನಮಗೆ ಬೇಕು ಕೊಡಬೇಕು ಅಂತ ಸಂಘರ್ಷ. ಹೌದು, ಅದನ್ನ ಇದನ್ನು ತಿಳ್ಕೊಂಡು ಈ ಆಕಾಶವಾಣಿಯ ಕಾಯಕ ಶಕ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಉದ್ದೇಶನೇ ಅದೇ, ನರೇಗಾದಿಂದ ಯಾವ ಕೆಲಸಗಳು ಸಿಗ್ತವೆ, ಹೇಗೆ ಸಿಗ್ತವೆ, ಹೇಗೆ ಪಡಿಬೇಕು, ಅದರ ಫಲಶ್ರುತಿ ಏನು ಅನ್ನೋದು. ಅದಕ್ಕೆ ನಾವು ಏನು ಈ ರೀತಿ, ನಮಗೆ ಸಾಕಷ್ಟು ಸಮಸ್ಯೆಗಳು ಗ್ರಾಮೀಣ ಮಟ್ಟದಲ್ಲಿ ಇದ್ದಾಗ, ಹೌದು ಸರ್, ನಮಗೆ ದೂರುಗಳು ಬಂದರೂ ಸಮಸ್ಯೆಗಳು ಹೇಳ್ಕೊಳ್ಳಿಕ್ಕೆ ನಾವು ಜಿಲ್ಲಾ ಪಂಚಾಯತ್ ವತಿಯಿಂದ ಈ ನರೇಗಾ ಯೋಜನೆಯದೊಂದು ಟೋಲ್ ಫ್ರೀ ನಂಬರ್ ಅಂತ ಮಾಡಿದೀವಿ. ಅದನ್ನು ಮಾಡಿದ್ದೀರಿ? ಅದನ್ನು ಇತ್ತೀಚೆಗೆ ಮಾಡಿದೀವಿ ಸರ್. ಅದನ್ನು ಕೊನೆಗೆ ಹೇಳೋಣ, ಎಲ್ಲರೂ ಕೇಳಿ, ಯಾಕಂದ್ರೆ ಎಲ್ಲರೂ ಕೂಡ ಒಂದು ಪೆನ್ ಕಾಗದ ಇಟ್ಕೊಂಡು ಬರೆಯುವಾಗೆ ಆಗ್ಲಿ, ಯಾಕಂದ್ರೆ ಮುಂದೆ ನಿಮಗೆ ಮಾತಾಡ್ಲಿಕ್ಕೂ ಅನುಕೂಲ ಆಗ್ತದೆ ಅಲ್ವಾ? ಈಗ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ಹಲೋ, ನಮಸ್ಕಾರ, ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ, ಆಯ್ತು, ಆಕಾಶವಾಣಿ ಅವರು ಹೇಳಿ. ಆಕಾಶವಾಣಿ ಅವ್ರಿಗೆ ನಮಸ್ಕಾರ ಹೇಳಿದ್ರಿ, ನಿಮ್ಮ ಹೆಸರು, ಎಲ್ಲಿಂದ ಮಾತಾಡ್ತೀರಿ? ನಮ್ಮ ಹೆಸರು ಯಾದಗಿರಿ ಜಿಲ್ಲಾ, ಯಾದಗಿರಿ ತಾಲೂಕು, ಬಾಚವಾರ ಸಾಬಣ್ಣ ಗರೀಬ್. ಬಾಚವಾರ ಸಾಬಣ್ಣ, ನೀವು ಹೊಲದಲ್ಲೇ ಮಣ್ಣೆ ಮಾಡಿಕೊಂಡಿದ್ದೀರಿ ಇನ್ನು ಕೂಡ ಅಲ್ವಾ? ಗುಡಿಸಿಲ್ಲ. ಈಗ ಉದ್ಯೋಗ ಚೀಟಿಯನ್ನು ಪಡೆದು ನೀವು ಕೆಲಸ ಮಾಡ್ತಾ ಇದ್ದೀರಾ, ಹೇಗೆ ಮತ್ತೆ? ಇಲ್ರಿ, ಉದ್ಯೋಗ ಚೀಟಿ ಕೊಟ್ಟಿಲ್ರಿ, ಹತ್ತಿಗುಡಿ ಪಂಚಾಯತ್ ನಂಬರು ಹತ್ತಿಕುಣಿ. ಹತ್ತಿಕುಣಿ ನೋಡಿ, ನಮ್ಮ ಸಾಹೇಬರು ಏನ್ ರಾಠೋಡ್ ಸಾಹೇಬರು ಬಂದಿದ್ದಾರಲ್ಲ, ಅವರು ಕಲಬುರಗಿ ಜಿಲ್ಲಾ ಪಂಚಾಯತ್. ನಮಸ್ಕಾರ, ನಮಸ್ಕಾರ. ಅವರು ನಮ್ಮ ಕಲಬುರಗಿ ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟವರು. ಆದ್ರೂ ಸಾಬಣ್ಣ ಅವರೇ, ನೀವು ಉತ್ತಮವಾಗಿರ್ತಕ್ಕಂಥ ಶ್ರೋತೃ, ಮುಖ್ಯವಾಗಿ ನೀವು ಎಲ್ಲಾ ಪ್ರಶ್ನೆಗಳನ್ನು ಕೇಳುವವರು. ಈಗ ಉದ್ಯೋಗ ಚೀಟಿಯ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ಸಾಹೇಬರ ಜೊತೆ ಮಾತಾಡಿ ನೀವು. ಮನುಷ್ಯರ್ ನಾವ್ರಿ, ಉದ್ಯೋಗ ಚೀಟಿ ಆತಿರ ಕೊಡ್ತಾರಿಲ್ರಿ, ನೋಡಿ ಸಾಹೇಬಣ್ಣವರೇ, ತಾವು ಪ್ರಶ್ನೆ ನಮಗೆ ಕೇಳಿದ್ರಿ, ಆದ್ರೆ ನಾವು ಖಂಡಿತ ನಾವು ಅದರ ಒಂದು ಭಾಗ ಆಗಿರೋದ್ರಿಂದ ಇದು ಜಿಲ್ಲಾ ಪಂಚಾಯತ್ ಯಾದಗಿರಿಗೆ ಸಂಬಂಧಪಡೋದ್ರಿಂದ ನಾವು ಖಂಡಿತ ನಿಮ್ಮ ಪ್ರಶ್ನೆಗಳನ್ನ ಈ ರೀತಿ ಆಕಾಶವಾಣಿ ಕಾಯಕ ಶಕ್ತಿ ಕಾರ್ಯಕ್ರಮದಲ್ಲಿ ಕೇಳಿದಾರಂತ ಹೆಸರು, ತಮ್ಮ ಮೊಬೈಲ್ ಸಂಖ್ಯೆ, ತಮ್ಮ ಗ್ರಾಮ ಪಂಚಾಯತ್ ಹೆಸರನ್ನು ಹಾಕಿ ಅಲ್ಲಿ ಯಾದಗಿರಿ ಜಿಲ್ಲಾ ಪಂಚಾಯತಿಯ ಮಾನ್ಯ ಸಿಒ ಸಾಹೇಬರಿಗೆ ನಾವು ಕಳಿಸ್ತೀವಿ, ಒಂದು ಪತ್ರವನ್ನು ಕಳಿಸಿಕೊಡ್ತೀವಿ. ಸಂಖ್ಯೆ ಮೊಬೈಲ್ ಸಂಖ್ಯೆ ತಗೊಳ್ಳೋಣ, ಇವರದ್ದು ಮೊಬೈಲ್ ಸಂಖ್ಯೆ ಹೇಳಿ ಹೇಳಿ ಮೊಬೈಲ್ ಹೇಳಿ. ಮೊಬೈಲ್ 910 ನೀವು ಏನೇನೋ ಹೇಳ್ತಾ ಇದ್ದೀರಿ, ಮತ್ತೆ ಮತ್ತೆ ರಿಪೀಟ್ ಮಾಡಬೇಡಿ, ಮತ್ತೆ ಮತ್ತೆ ಹೇಳಿಕ್ಕೆ ಹೋಗ್ಬೇಡಿ. 910 810 ಮುಂದೆ 910 810 673 ಸಾಕು. ಧನ್ಯವಾದ ಕರೆ ಮಾಡಿ ಮಾತಾಡಿದ್ದಕ್ಕಾಗಿ. ನಿಮ್ಮ ಮಾಹಿತಿಯನ್ನ ಅಲ್ಲಿ ಜಿಲ್ಲಾ ಪಂಚಾಯತ್ಗೆ ಸಾಹೇಬರು ಕಳಿಸ್ತೇನೆ ಅಂತ ಅಂದಿದ್ದಾರೆ. ಧನ್ಯವಾದ. ಹೌದು, ಯಾಕಂದ್ರೆ ಕಷ್ಟದಲ್ಲಿ ಇದ್ದೀರಿ ಅಂತ ಗೊತ್ತಾಗ್ತದೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಮಾಹಿತಿ ತಿಳಿಸ್ತೇವೆ. ನೋಡಿ ಸರ್, ಈಗಾಗಲೇ ನೀವು ಹೇಳಿದ್ದೀರಿ ಅಂದ್ರೆ ಈ ವಿಕಲಚೇತನರಿಗೂ ಕೂಡ ಕೆಲಸದ ಅವಶ್ಯಕತೆ ಇದೆ, ನರೇಗಾದಲ್ಲಿ ಸಿಗಬೇಕು ಅನ್ನೋ ಒಂದು ಆಸೆ ಇದೆ. ಹೌದು ಅಲ್ವಾ ಸರ್? ಮತ್ತೊಂದು ಕರೆ ಇದೆ, ಮಾತಾಡೋಣ. ಹಲೋ ಸರ್, ನಮಸ್ಕಾರ, ಮಾತಾಡಿ, ಕಾಯಕ ಶಕ್ತಿಗೆ ಸ್ವಾಗತ. ಕಂದಗೋಳು ಗ್ರಾಮ ಪಂಚಾಯತ್ ನಾಗಣ್ಣ ಅಂತ ಹೇಳಿ ಸರ್. ಕಂದಗೋಳು ನಾಗಣ್ಣ ಅವರು ಹೇಳಿ. ನಿಮ್ಮ ನಿಮ್ಮ ಫೋನ್ ಸಂಖ್ಯೆ ಹೇಳಿ, ಹಾಗೆ ನಿಮ್ಮ ಫೋನ್ ನಂಬರ್ ಹೇಳಿ. ಫೋನ್ ನಂಬರ್ 9731 230 841 841. ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ಈಗ ನಮ್ದು ಅಂಗವಿಕಲದಾಗ ನಮ್ಗ 4 ವರ್ಷ ಆಯ್ತು, ಒಂದ್ ಮನಿ ಕೊಡಲ್ಲ. ಅಂಗವಿಕಲ ಇದ್ದೇವ್ರಿ, ಜಾಬ್ ಕಾರ್ಡ್ ಅಲ್ಲ. ಜಾಬ್ ಕಾರ್ಡ್ ಇದೆ, ಮನೆ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್? ಈ ರೀತಿ ಏನಾದ್ರೂ ಇದೆ ನರೇಗಾದಲ್ಲಿ ಕೆಲಸ ಮಾಡೋರಿಗೆ? ಖಾತ್ರಿ ಯೋಜನೆಯಲ್ಲಿ ಕೇವಲ ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕಂತಿದೆ. ಇದು ಮನೆ ಕಟ್ಟಿಕೊಳ್ಳುವಂತದ್ದು ಅದರಲ್ಲಿ ಅವಕಾಶ ಇರೋದಿಲ್ಲ. ಅಲ್ಲ, ಅವರದ್ದು ಹೀಗಿರ್ಬೋದು ಸರ್, ನಾನು ಉದ್ಯೋಗ ಚೀಟಿಯನ್ನು ಪಡೆದಂತಹ ಒಬ್ಬ ಬಡ ರೈತ ಕೂಲಿ ಕಾರ್ಮಿಕ, ನನಗೆ ಮನೆ ಸಿಗಲಿಕ್ಕೆ ಒಂದು ವಸತಿ ಯೋಜನೆಯಲ್ಲಿ ಇದು ಒಂದು ಕ್ರೈಟೀರಿಯಾ ಆಗ್ತದ? ಮನೆಗೆ ಈಗ ವಸತಿ ಯೋಜನೆ ಬೇರೆ ಸ್ಕೀಮ್ ಇದೆ. ಅವ್ರು ಏನ್ ಮಾಡಬಹುದು ಸರ್, ಸ್ವಲ್ಪ ಮಾರ್ಗದರ್ಶನ? ಇಲ್ಲ, ಗ್ರಾಮ ಪಂಚಾಯತಿಗೆ ಅವರು ಏನು ಗ್ರಾಮ ಸಭೆ ನಡೀತದೆ, ಅಲ್ಲಿ ಹೋಗಿ ತಮ್ಮ ಮನೆ ಬೇಕಂತ ಹೇಳಿ ಬೇಡಿಕೆ ಇಟ್ಟಲ್ಲಿ ಮನೆಗಳ ಬಗ್ಗೆ ಅವರು ಹೇಳಬಹುದು. ಆದ್ರೆ ಮನೆ ಈಗಾಗಲೇ ಮನೆ ಇದ್ರೆ ಕಟ್ಟಿಸಿಕೊಳ್ತಾ ಇದ್ರೆ ಮನೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ನಿಮ್ಗೆ ಮನೆ ಈಗಾಗಲೇ ಶಾಂಕ್ಷನ್ ಆಗಿ ಮನೆ ಕಟ್ಟಿಸಿಕೊಳ್ತಾ ಇದ್ರೆ ನರೇಗಾದಲ್ಲಿ ನಿಮ್ಗೆ 90 ಮಾನದಂಡಗಳನ್ನು ಕೊಟ್ಟು ನಾವು ಅಲ್ಲಿ ಲೇಬರ್ ನೀವೇ ಕೆಲಸ ಮಾಡಬಹುದು, ನಿಮ್ಗೇನ ದುಡ್ಡು ಹಾಕುವಂತ ಅವಕಾಶ ಇದೆ. ಆದ್ರೆ ಹೊಸದಾಗಿ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಓ, ಮನೆ ಕಟ್ಟುವ ಕೆಲಸಕ್ಕೆ ಇವರನ್ನು ನಿಯೋಜನೆ ಮಾಡಬಹುದು? ನಮ್ಮ ಸರ್ಕಾರ ಯೋಜನೆಯಲ್ಲಿ ಮನೆ ಮಂಜೂರು ಆಗಿದ್ರೆ 90 ಮಾನದಂಡಗಳಲ್ಲಿ ಅವರಿಗೆ ನಾವು ಲೇಬರ್ ನ ಕೊಟ್ಟು ಕೆಲಸ ಮಾಡಿಸ್ತೇವೆ. ಅದೇ ಮನೆಯ ಫಲಾನುಭವಿ ಹೆಸರಿನಿಂದ ನಾವು ಹಣ ಪಾವತಿ ಮಾಡ್ತೀವಿ. ಆದ್ರೆ ಹೊಸದಾಗಿ ಮನೆ ಶಾಂಕ್ಷನಿಂಗ್ ಇದರಲ್ಲಿ ಬರೋದು. ಇವರದ್ದು ಪ್ರಶ್ನೆ ಏನಂದ್ರೆ, ನಾನೊಬ್ಬ ವಿಕಲಚೇತನ ಇದ್ದೇನೆ, ನನಗೊಂದು ಮನೆ ಸಿಗಬಹುದು ಅಂತ? ಸಾಧ್ಯ ಇಲ್ಲ, ಇದರಲ್ಲಿ ಅವಕಾಶ ಇಲ್ಲ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ನಾಗಣ್ಣ ಅವರೇ. ಅದಕ್ಕೆ ಬೇರೆ ಸ್ಕೀಮ್ ಗಳನ್ನ ನೀವೇನಾದ್ರೂ ಬಳಸಿಕೊಳ್ಳಿಕ್ಕೆ ಅವಕಾಶ ಇದೆ? ಬಸವ ಏನೋ ವಸ್ತಿ ಯೋಜನೆ, ಅಂಬೇಡ್ಕರ್ ಯೋಜನೆ ಎಲ್ಲ ಇದೆ, ಅದನ್ನು ಬಳಸ್ಕೋಬಹುದು. ಪಂಚಾಯತ್ನಲ್ಲಿ ಮಾಹಿತಿ ಸಿಗಬಹುದಲ್ಲ ಸರ್? ಪಂಚಾಯತ್ನಲ್ಲಿ ಇರ್ತದೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ನಾಗಣ್ಣ ಅವರೇ. ಸರ್, ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ನರೇಗಾ ಅನುಷ್ಠಾನದಿಂದ ತುಂಬಾ ಆರ್ಥಿಕವಾಗಿರತಕ್ಕಂತ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಈಗ ವಲಸೆ ಹೋಗುವುದು ದೊಡ್ಡ ಸಮಸ್ಯೆ ಈ ಭಾಗದಿಂದ. ಖಂಡಿತ, ಈಗ ನಾವು ಹಿಂದಿನ ವರ್ಷಗಳ ಒಂದು ಅವಲೋಕನ ಮಾಡಿದ್ರೆ ಪ್ರತಿ ವರ್ಷಕ್ಕೆ ಜನರಿಗೆ ಇದರದ್ದು ಸಾಕಷ್ಟು ಅರಿವು ಬಂದಿದೆ. ಇಂತಹ ಒಂದು ಮಹಾತ್ಮ ನರೇಗಾ ಯೋಜನೆ ಇದೆ, ಇಷ್ಟೆಲ್ಲ ಕೆಲಸ ಮಾಡಬಹುದು, ವೈಯಕ್ತಿಕ ಕೆಲಸ ಸಹ ನಾವು ಸಾಕಷ್ಟು ಮಾಡ್ಕೋಬಹುದು, ಸಮುದಾಯಿಕ ಕೆಲಸಗಳು ನಾವು ಮಾಡ್ಕೋಬಹುದಂತಿದೆ. ಜನರಿಗೆ ಸಾಕಷ್ಟು ಮಾಹಿತಿ ಇದೆ, ಜನರು ಸಾಕಷ್ಟು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಅದಕ್ಕೆ ಜನರು ಸಹ ನಮ್ಮ ಅವ್ರು ಹೇಳಿ ಈ ರೀತಿ ಮಾಡಬಹುದಂತ ಒಂದು ಕೆಲವೊಬ್ಬರು ಸಹ ಅಷ್ಟು ಆಳವಾಗಿ ತಿಳ್ಕೊಂಡಂತ ಒಂದು ನರೇಗಾ ಯೋಜನೆ ಈಗ ಪ್ರತಿ ವರ್ಷಕ್ಕೆ ಅದು. ಸರ್, ಕೆಲವೊಮ್ಮೆ ಏನಾಗ್ತದೆ, ನೀವು ಅಧಿಕಾರಿಗಳು ಹೀಗೆ ನೇರವಾಗಿ ಹೇಳ್ತೀರಿ, ಬಹಳ ಸುಲಭವಾಗಿರತಕ್ಕಂಥ ಯೋಜನೆ, ಪಂಚಾಯತ್ಗೆ ಹೋದಾಗ ಅಥವಾ ಪಿಡಿಒನನ್ನು ಭೇಟಿಯಾದಾಗ ಅದರದೇ ಆದ ಸಮಸ್ಯೆಗಳು ಕೆಲವೊಮ್ಮೆ ಕಂಡು ಬರ್ತದೆ ಉದ್ಯೋಗ ಚೀಟಿ ಪಡೆಯುವುದರಲ್ಲಿ. ಅದರ ಬಗ್ಗೆ ನೀವೇನಾದರೂ ಒಂದು ಕಟ್ಟುನಿಟ್ಟಿನ ನಿಯಂತ್ರಣ ಕ್ರಮ ಅಥವಾ ಒಂದು ಅನುಷ್ಠಾನ ಕ್ರಮವನ್ನು ಅನುಸರಿಸ್ತೀರಾ ಹೇಗೆ ಅಂತ? ಈಗ ಖಂಡಿತ ನಾವು ಈ ಒಂದು ಪಿ ಡಿ ಓರಿಗೆ ನಾವು ಈಗಾಗಲೇ ಏನು ಮಾರ್ಗಸೂಚಿ ಇದೆ, ನಾವು ಈಗ ಡಿಸೆಂಬರ್ಲಿಂದ ಸಾಕಷ್ಟು ಕೆಲಸ ನಾವು ಮಾಡಬೇಕು ಮಾರ್ಚ್ ವರೆಗೆ. ಈ ಆರ್ಥಿಕ ಬಹಳಷ್ಟು ತ್ವರಿತಗತಿಯಲ್ಲಿ ಮಾಡಬೇಕಾಗುತ್ತೆ. ಮಾರ್ಚ್ ವರೆಗೆ ನಮಗೆ ಈ ವರ್ಷದ ಆರ್ಥಿಕ ವರ್ಷ ಇರ್ತದೆ. ಈಗ ಎಲ್ಲ ರೈತರ ಚಟುವಟಿಕೆ ಎಲ್ಲ ಆಗಿರೋದ್ರಿಂದ, ರಾಶಿ ಆಗಿರ್ಬೋದು, ಬೆಳೆ ಕಟಾವ್ ಆಗಿರ್ಬೋದು, ಆಗಿದ್ರಿಂದ ಸಾಕಷ್ಟು ಕೆಲಸಗಳು ಮಾಡಲಿಕ್ಕೆ ಈಗ ನಮಗೆ ಅವಕಾಶ ಇರ್ತದೆ. ಸೊ ನಾವು ಈಗಾಗಲೇ ನಾವು ಎಲ್ಲ ತಾಲೂಕಾ ಲೆವೆಲ್ ಅಧಿಕಾರಿಗಳಿಗೆ ಪಿ ಡಿ ಓರಿಗೆ ಕಟ್ಟುನಿಟ್ಟು ನಿರ್ದೇಶನ ನೀಡಿದೀವಿ. ನಮಗೆ ಇದಂತ ಗುರಿಯನ್ನು ನಾವು ಕೆಲಸ ಮಾಡಿ ಗುರಿ ಸಾಧನೆ ಮಾಡಬೇಕು. ಈ ಜನರಿಗೆ ಮತ್ತೆ ಯಾರು ಕೆಲಸ ಕೇಳಿಕೊಂಡು ಬರ್ತಾರೆ ಅವರಿಗೆ ಸ್ಪಂದನೆ ಮಾಡಿ ಆದಷ್ಟು ಅವರಿಗೆ ಜನರ ಹತ್ತಿರ ಹೋಗಿ ಕೆಲಸ ಮಾಡಿ ಸಹಕಾರ ಮಾಡಬೇಕು, ಅವರಿಗೆ ಉದ್ಯೋಗ ಒದಗಿಸಬೇಕಂತ ಕಟ್ಟು ನಿರ್ದೇಶನ ಕೊಟ್ಟಿದ್ದೀವಿ. ರಾಠೋಡ್ ಸಾಹೇಬ್ರ ಮತ್ತೊಂದು ಕರೆ ಇದೆ, ಮಾತಾಡೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ನನ್ನ ಹೆಸರು ಅಂಬಾರೋ ಕಲಬುರಿ ಅಂತ, ಹೊಸಹಳ್ಳಿ ಮತ್ತು ಇದು ಹಂಚೇರ ಗ್ರಾಮ ಪಂಚಾಯತ್ ಸರ್, ಕಾಳಗಿ ತಾಲೂಕು. ಹಂಚೇರಿಯ? ಹಂಚೇರ ಗ್ರಾಮ ಪಂಚಾಯತ್, ಕಾಳಗಿ ತಾಲೂಕು. ಕಾಳಗಿ ಏನು ಸರ್ ಇದು? ಕಾಳಗಿ ತಾಲೂಕ ಸರ್. ಅಂಬಾರಾಯ ಅವರೇ, ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬಿಡ್ತೀರಾ ಹಾಗೆ? 9740485030. ಓಕೆ, ಪ್ರಶ್ನೆ ಕೇಳ್ತೀರಾ ಸರ್? ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ 6 ಹಳ್ಳಿಗಳು ಬರ್ತವೆ ಸರ್. ಯಾವ್ದಂದ್ರೆ ಹಲ್ಚೇರ, ತೆಗಲ್ತಿಪ್ಪಿ, ಹೊಸಹಳ್ಳಿ ಮತ್ತು ನವದಿಗೆ, ಚಿಂತಕುಂಟ, ವಜ್ರಗಾಂವ್ ಅಂತ. ಸರಿ ಸರ್, ನಮ್ಮ ಪಂಚಾಯತ್ ನಲ್ಲಿ ಕೇವಲ ನವದಿ ಎಂಬ ಒಂದು ಒಂದು ಊರಲ್ಲಿ ಕೆರೆ ಹೂಳೆತ್ತಂತ ಒಂದೇ ಒಂದು ಕಾಮಗಾರಿ ನಡೀತಾ ಇದೆ ಸರ್ ಈಗ ರನ್ನಿಂಗ್. ಸರಿ, ಅದನ್ನ ಹೊರತುಪಡಿಸಿ ಯಾವುದೇ ಗ್ರಾಮಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸಗಳು ನಡೀತಾ ಇಲ್ಲ. ಇದಕ್ಕೆ ಪಿಡಿಯವರು ನೇರ ಹೊಣೆಗಾರ್ತಾರ, ಅದಕ್ಕೆ ಯಾವ್ದೇ ನಿಷ್ಕ್ರಿಯ ಮಾಡ್ತಾ ಇದೆ ಸರ್, ಯಾವ್ದು ಕೆಲಸಗೂ ಮಾಡ್ತಾ ಇಲ್ಲ. ಮತ್ತೆ ವಿತೌಟ್ ಕ್ರಿಯಾ ಯೋಜನೆ ಮಾಡಿಲ್ಲ, ಮತ್ತೆ ಕ್ರಿಯಾ ಯೋಜನೆಗೆ ಯಾವುದೇ ಗ್ರಾಮ ಪಂಚಾಯತ್ ಸದಸ್ಯರಿಗಾಗಲಿ ಜನರಿಗಾಗಲಿ ಸಿಕ್ಸ್ ನಂಬರ್ ಏನಂತಲ್ಲ ಅದು ತುಂಬಿ ಕೊಟ್ಟಿರೋ ಕೆಲಸನೂ ಕೊಟ್ಟಿಲ್ಲ ಸರ್, ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿ ಸರ್ ಈ ಒಂದು ಯೋಜನೆ. ಈಗ ಕ್ರಿಯಾ ಯೋಜನೆ ನಾವು ಈಗಾಗಲೇ 2022-23 ಸಾಲಿಗೆ ನಾವು ಜಿಲ್ಲಾ ಪಂಚಾಯತಿ ಅನುಮೋದನೆ ಮಾಡಿ ಕೊಟ್ಟಿದ್ದೀವಿ, ಗ್ರಾಮ ಪಂಚಾಯತ್ ಬಂದಿದ್ದು ಅದರ ಪ್ರಕಾರ ಕೆಲಸ ಮಾಡಲಿಕ್ಕೆ ನಾವು ನಿರ್ದೇಶನ ಸಹ ಕೊಟ್ಟಿದ್ದೀವಿ. ನೀವು ನಮೂನೆ ಯಾರು ಕೊಟ್ಟು ಸ್ವೀಕೃತಿ ಪಡೆದಿದ್ರೆ ಅದಾದ್ರ ಮೇಲೂ ಅವರು ಕೆಲಸ ಕೊಡದೇ ಇದ್ದಲ್ಲಿ ತಾವು ಒಂದು ಪ್ರತಿ ನಮಗೆ ನಮ್ಮ ವಾಟ್ಸ್ಆಪ್ ಮೂಲಕ ನಮಗೆ ಕಳಿಸಿಕೊಟ್ರು ಸಹ ನಾವು ನಿಮಗೆ ಉದ್ಯೋಗ ಕೊಡುವಂತದ್ದು ಅವಕಾಶ ಮಾಡಿ ಕೊಡ್ತೀವಿ ನಾವು ಸರ್. ತಮ್ಗ ಅಲ್ಲಿಂದ ಗೊತ್ತಾಗ ಸರ್, ಮೊಬೈಲ್ ಮುಖಾಂತರ ಯಾಪ್ದಾಗ ಹೋಗ್ತೀವಿ, ಮೊಬೈಲ್ ಹೊಡೆದು ನೋಡಕ್ ತಮ್ಗೆ ಗೊತ್ತೇ ಸರ್, ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೇವಲ ಒಂದೇ ಕೆಲಸ ನಡೀತಾ ಇದೆ ಸರ್, ಒಂದೇ ಕೆಲಸ. ಅರ್ಥ ಆಯ್ತು. ಅಂದ್ರೆ ಉದ್ಯೋಗ ಮಾಡ್ಲಿಕ್ಕೆ ಬೇಡಿಕೆ ತುಂಬಾ ಇದೆ, ಕೆಲಸ ಕೊಡ್ತಾ ಇಲ್ಲ ಅಂತ. ಅರ್ಥ ಆಯ್ತು ಸರ್. ಇದಕ್ಕೆ ನೀವು ಅಧಿಕಾರಿ ಲೆವೆಲ್ ನಲ್ಲಿ ಏನ್ ಮಾಡಬಹುದು ಸರ್? ನೀವೇನು ಗಮನಿಸ್ತೀರಾ, ಅಲ್ಲಿ ಹೋಗಿ ಏನಾದ್ರು ಮಾಹಿತಿಯನ್ನ ಸಂಗ್ರಹಿಸ್ತೀರಾ? ಈ ಕಾರ್ಯಕ್ರಮ ಮುಗಿದ ಮೇಲೆ ಈಗ ಫಾರ್ಮ್ ಸಿಕ್ಸ್ ಬಂದಿರೋ ಬಗ್ಗೆ ನಮ್ ಗಮನಕ್ಕೆ ಬರೋದಿಲ್ಲ. ಫಾರ್ಮ್ ಸಿಕ್ಸ್ ಇದ್ದದನ್ನ ನಮಗೆ ಗಮನಕ್ಕೆ ತಂದಿದ್ದಾರೆ, ಅದರದೊಂದು ಪ್ರತಿ ನಮಗೆ ಕೊಟ್ಟರೆ ನಾವು ಪಿ ಡಿ ಓಗೆ ನಾವು ಸ್ಟ್ರಿಕ್ಟ್ ಆಗಿ ನಿರ್ದೇಶನ ಕೊಟ್ಟು ಯಾರು ಫಾರ್ಮ್ಸಿಸ್ ಕೊಟ್ಟಿದ್ದಾರೆ ಅವರಿಗೆ ಕೂಡಲೇ ಕೆಲಸ ಕೊಡ್ಲಿಕ್ಕೆ ನಾವು ಕ್ರಮ. ಅಂಬರಾಯ ಅವರೇ, ಈಗ ಒಂದು ವಾರ ಕಾಯೋಣ, ಯಾಕೆಂದ್ರೆ ನಿಮ್ಮ ಫೋನ್ ಸಂಖ್ಯೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ, ಮತ್ತೆ ಅಧಿಕಾರಿಗಳ ತಂಡ ಕೂಡ ಇದೆ. ಈಗ ನೀವು ಮಾಹಿತಿಯನ್ನ ತಿಳಿಸಿದ್ದೀರಿ, ಅದು ದೂರು ಅಲ್ಲ, ಒಂದೊಂದು ರೀತಿಯಲ್ಲಿ ಮಾಹಿತಿ ಅದು, ನಾವು ಹಾಗೆ ಕನ್ಸಿಡರ್ ಮಾಡಬೇಕಾಗ್ತದೆ. ಕೆಲಸ ಬೇಕನ್ನೋರಿಗೆ ಕೆಲಸ ಕೊಡುವುದೇ ನರೇಗಾದ ಮುಖ್ಯ ಉದ್ದೇಶ, ಕ್ರಿಯಾ ಯೋಜನೆ ಪ್ರಕಾರ ಆಗಿದೆ ಇಲ್ಲೋ ಅಂತ ಅವ್ರು ಗಮನಿಸ್ತಾರೆ ಅಲ್ಲೋ ಸರ್? ಹೌದು. ತುಂಬಾ ಧನ್ಯವಾದ ಕರೆ ಮಾಡಿದಕ್ಕಾಗಿ ಅಂಬರಾಯ್ ಅವರು. ಅದು ಅದು ಅವರು ಎನ್ಕ್ವೈರಿ ಮಾಡ್ತಾರೆ, ಅದು ಮಾಡ್ತೀವಿ, ಅದ್ರ ಬಗ್ಗೆ ನಾವು ಕ್ರಮ ಜರುಗಿಸ್ತೀವಿ. ಸರ್, ಇದು ಯೋಜನೆ ವಿಫಲತೆ ಅಲ್ಲ ಅಂತ ಇಲ್ಲ, ಪಿಡಿಒರ ಸ್ವಯಂಕೃತ ಅಪರಾಧದಲ್ಲಿ ಹಿಂಗಾಗಿದೆ ಸರ್, ಅದನ್ನ ತಾವು ಸಿಒರ್ ಗಮನಕ್ಕೆ ತರಬೇಕಂತ ನಾನು. ಖಂಡಿತ ಖಂಡಿತ ಸಾಹೇಬ್ರ ಗಮನಕ್ಕೆ ತರ್ತೀವಿ, ನಾನು ನೋಡಲ್ ಅಧಿಕಾರಿ ಆಕ್ಷನ್ ತಗೋತೀವಿ. ಬೇಕಾದ್ರೆ ತಾವು ವಿಸಿಟ್ ಕೊಡಬಹುದು ಅಥವಾ ಮೊಬೈಲ್ ಅಲ್ಲಿ ನೀವು ಕಂಪ್ಯೂಟರ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಸರ್, ಅಲ್ಲಿ ಯಾವ ಪಂಚಿ ತಪ್ಪಿರಿ, ಎಲ್ಲಿ ಎಷ್ಟು ಕೆಲಸ ನಡೆದ್ರೆ ತಮಗೆ ಗೊತ್ತಾಗ್ತದೆ. ಸರಿ ಸರಿ, ಧನ್ಯವಾದ ಸಾಹೇಬ್ ಅಂಬರಾಯ್ ಅವರೇ ಕರೆ ಮಾಡಿದಕ್ಕಾಗಿ. ಉತ್ತಮವಾಗಿರ್ತಕ್ಕಂಥ ಸಲಹೆ ಸರ್. ಕೆಲವೊಮ್ಮೆ ಏನಾಗ್ತದೆ, ಉದ್ಯೋಗ ಬೇಕನ್ನೋರಿಗೂ ಉದ್ಯೋಗನೇ ಸಿಗುವುದಿಲ್ಲ. ಅಂದ್ರೆ ಅಧಿಕಾರಿಗಳ ನಿರಾಸಕ್ತಿ ಅಥವಾ ಕ್ರಿಯಾ ಯೋಜನೆ ಇಲ್ಲದೇ ಇರುವುದು, ಹಾಗೆಲ್ಲ ಸಮಸ್ಯೆಗಳಿರಬಹುದು. ಮುಖ್ಯವಾಗಿ ಈ ಕ್ರಿಯಾ ಯೋಜನೆ ಹೇಗೆ ಸಿದ್ಧಪಡಿಸ್ತಾರೆ ಸರ್, ಹೇಗೆ ಅದರ ಮಾಹಿತಿಯನ್ನು ತಿಳ್ಕೊಳ್ಳೋದು? ಈಗ ಈ ಪಂಚಾಯತ್ನಲ್ಲಿ ಇಂಥ ಕ್ರಿಯಾ ಯೋಜನೆ ಆಗಿದೆ, ಇಷ್ಟು ಕೆಲಸ ಆಗಬೇಕು ಅಂತ ಹಾಗೆ ಏನಾದ್ರೂ ಇದೇನಾ? ಇದೆ ಸರ್. ಅದು ನಾವು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ ವಾರ್ಡ್ ಸಭೆ ಮಾಡಿಕೊಂಡು ವಾರ್ಡ್ ವೈಸ್ ವಾರ್ಡ್ ಸಭೆ ಮಾಡಿ ವಾರ್ಡ್ ಸಭೆಯಲ್ಲಿ ಬಂದಂತಹ ಈ ಬೇಡಿಕೆಗಳು ಕಾಮಗಾರಿ ಪಟ್ಟಿಗಳನ್ನು ಗ್ರಾಮ ಸಭೆಯಲ್ಲಿ ಓದಿ ಗ್ರಾಮ ಸಭೆಯಲ್ಲಿ ಸಾಕಷ್ಟು ಕಾಮಗಾರಿಗಳ ಹೆಸರು ನಮೂದಾಗಿರ್ತದೆ. ಆದ್ರೆ ಅದರಲ್ಲಿ ಆದ್ಯತೆಗೆ ಅನುಗುಣವಾಗಿ ಈಗ ಹಂಚೇರ ಗ್ರಾಮದಲ್ಲಿ ಒಂದು ಆ ಒಂದು ಕೆರೆಯದಕ್ಕೆ ಕ್ರಿಯಾಯೋಜನೆ ನಿಂತಿರಬೇಕು ಅಥವಾ ಬೇರೆ ಕ್ರಿಯಾಯೋಜನೆಯಲ್ಲಿ ಅದು ಇನ್ಕ್ಲೂಡ್ ಆಗದೆ ಬೇರೆ ಕೆಲಸಗಳು ಇರಬೇಕು ಅಲ್ವಾ ಸರ್? ಬೇರೆ ಆ ಕ್ರಿಯಾಯೋಜನೆಯಲ್ಲಿ ಬೇರೆ ಇರತಕ್ಕಂಥ ಕೆಲಸಗಳು ಮಾಡಲಿಕ್ಕೆ ಅವಕಾಶ ಇದೆ. ಈಗ ಮತ್ತೊಂದು ಕರೆ, ಕೊನೆಯ ಕರೆ ಬಹುತೇಕ. ಸರ್, ಈ ಕರೆಯನ್ನು ಸ್ವೀಕರಿಸಿ ನಮ್ಮ ಕಾರ್ಯಕ್ರಮಕ್ಕೆ ಕೊನೆ ಹಾಡೋಣ. ಹಲೋ, ಹಲೋ ಸರ್, ನಮಸ್ಕಾರ ಸರ್. ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ರಿ ಸರ್? ಸರ್, ನಾವು ಯಡ್ರಾಮಿ ತಾಲೂಕ ಕೋಣಸಿರ್ಸಿ ಗ್ರಾಮದಿಂದ ಪದ್ರಾದರ್ ಅಂತ ಹೇಳಿ. ಯಡ್ರಾಮಿ ತಾಲೂಕಿನ ಕೋಣಸಿರ್ಸಿಗಿ ಗ್ರಾಮ ಅಲ್ಲ? ಹೌದು ಸರ್. ನಿಮ್ಮ ಹೆಸರು ಮತ್ತೆ ಗ್ರಾಮ ಇದು ಮೊಬೈಲ್ ಸಂಖ್ಯೆ ಹೇಳಿ. ನನ್ನ ಹೆಸರು ಬಸವರಾಜ್ ಬುರಾವರ್ ಅಂತ ಹೇಳಿ ಸರ್. ನಮ್ಮ ಮೊಬೈಲ್ ನಂಬರ್ 9591911 9254 ಸರ್. 9254 ಎಸ್. ಬಸವರಾಜ್ ಅವರು, ನಿಮ್ಮ ಪ್ರಶ್ನೆ ಕೇಳಿ ನೇರವಾಗಿ. ಸರ್, ನಾನು ಕುಕನೂರು ಗ್ರಾಮ ಪಂಚಾಯತಿ ಬರ್ತಾರೆ ಸರ್. ಅಲ್ಲಿ ನೀವು ಯಾವ ಪಂಚಾಯತ್ಗೆ ಒಳಪಟ್ಟವರು? ಕುಕನೂರು ಗ್ರಾಮ ಪಂಚಾಯತ್. ಕುಕನೂರು, ಓಕೆ ಸರ್. ಅಲ್ಲಿ ನಮ್ಮ ಮೊದಲ ಜಾಬ್ ಕಾರ್ಡ್ ಇದ್ದ ಸರ್. ಹೇಳಿ, ಮಾತಾಡಿ. ಈಗ ಕ್ಯಾನ್ಸಲ್ ಮಾಡಿದಾರೆ ಸರ್.